ಕಾವೇರಿ ಹೊಸ ತಂತ್ರಾಂಶ ಅಳವಡಿಕೆ. ಡಾ ಶಿವಕುಮಾರ ಸ್ವಾಮಿ ಜಯಂತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಗೌರವ ನಮನ. ಮೇಲುಕೋಟೆಯಲ್ಲಿ ಇಂದು ಚೆಲುವ ನಾರಾಯಣ ಸ್ವಾಮಿಗೆ ವೈರಮುಡಿ ಕಿರೀಟ ಧಾರಣ ಮಹೋತ್ಸವ. ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ, ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರದ ಅನುಭವ ಕುರಿತು ಅಫ್ಜಲ್ಪುರ್ ತಾಲೂಕಿನ ಸ್ಟೇಷನ್ ಗಾಣಗಾಪುರದ ವಿಶಾಲ್ ಕುಮಾರ್ ಟೀಕೊಳೆ ಅವರೊಡನೆ ಮಾತುಕತೆ. ತದನಂತರ ಮಡಿವಾಳೆಯ ಹಿರೇಮಠ್ ಕೊರಳಿ ಮತ್ತು ಸಂಗಡಗರಿಂದ ತತ್ವ ಪದಗಳನ್ನ ಕೇಳುವರಿ. ಮೊದಲಿಗೆ ಒಂದು ಜಾಹೀರಾತು. ರೋಹಿತ್, ಯೇ ನಯಾ ಮೊಬೈಲ್ ಆತೆ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೆ ತೋ? ತೋ ಉಪಭೋಕ್ತಾ ಕೆ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತಿ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ಹೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೆ ಹೈ. ಸಮಝ ಗಯಿ, ಉಪಭೋಕ್ತಾ ಅಧಿಕಾರೋ ಕಿ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ವಾತಾವರಣ ಇರಬಹುದು. ಪ್ರಖರವಾದಂತಹ ಬಿಸಿಲು, ಅಲ್ಲಲ್ಲಿ ಕೆಲವೊಮ್ಮೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚಿನ ದಿನಗಳಲ್ಲಿ ಒಂದು ಮಾತನ್ನ ನಾವು ಕೇಳ್ತೇವೆ. ಏನು ಅಂತ ಹೇಳಿದ್ರೆ, ನಮ್ಮ ಯುವಕರು ಕೃಷಿಯತ್ತ ಮುಖ ಮಾಡುವುದಿಲ್ಲ, ಕೃಷಿಯ ಬಗ್ಗೆ ಅಷ್ಟು ಆಸಕ್ತಿಯನ್ನ ತೋರುವುದಿಲ್ಲ ಅನ್ನೋದು. ಆದ್ರೆ ನಮ್ಮ ಅಫ್ಜಲ್ಪುರ ತಾಲೂಕಿನ ಸ್ಟೇಷನ್ ಗಣಗಾಪುರದ ವಿಶಾಲ್ ಕೃಷ್ಣ

ಬೇಕಾದಷ್ಟು ಕಟ್ ಮಾಡದೆ ಅಲ್ಲ ಒಂದು ಟೈಮ್ಗೆ ಕಟ್ ಮಾಡಬೇಕು. ಒನ್ ಡೇಗೆ ಎಷ್ಟು ಬೇಕಾಗುತ್ತಲ್ಲ ಸರ್ 9 ಆಗಳಿಗೆ ಅಷ್ಟು ಕಟ್ ಮಾಡಿ ಇಟ್ಕೋತೀವಿ ಸರ್. ಮತ್ತೆ ಚಾಪ್ ಕಟ್ರೆ ಇಂಪಾರ್ಟೆಂಟ್ ಸರ್. ಈಗ ಮೇವು ತಿನ್ನುವಂತ ಹಸುಗಳಿರ್ತಾವಲ್ಲ ಅದು ಯಾವ್ದು ಹೆಚ್ಚು, ಒಣ ಮೇವನ್ನ ಲೈಕ್ ಮಾಡ್ತದ ಅಥವಾ ಹಸಿ ಮೇವನ್ನ ಲೈಕ್ ಮಾಡ್ತದ? ಸರ್ 20% ಒಣ ಮೇವು ಇರ್ಬೇಕು ಸರ್, ಒಂದು 80% ಹಸಿರು ಮೇವು ಇದ್ರು ಕರೆಕ್ಟ್ ಆಗಿರುತ್ತೆ ಸರ್. ಇದರ ಜೊತೆಗೆ ಏನಾದ್ರೂ ಹಾಕ್ತೀರ ಹಿಂಡಿ ಅಂತದ್ ಏನಾದ್ರು ಕೊಡ್ತೀರಾ? ಸರ್ ನಾವು 2 ಟೈಮ್ ಅವುಗಳಿಗೆ ಚುನ್ನಿ ಕೊಡ್ತೀವಿ ಸರ್. ಚುನ್ನಿಯಲ್ಲಿ ಮೆಕ್ಕೆಜೋಳ, ಕಡಲೆ ಹಿಟ್ಟು, ಗೋಧಿ ನುಚ್ಚು ಇವು ಮೂರನ್ನು ಕೊಡ್ತೀವಿ ಸರ್, ಮಾರ್ನಿಂಗ್ ಒನ್ ಟೈಮ್ ಮತ್ತೆ ಸಾಯಂಕಾಲ ಒನ್ ಟೈಮ್. ಈಗ ಈ ಹಾಲು ಕರೆಯುವಂತ ಆಕಳಂತ ಏನಿರ್ತವೆ ಅವುಗಳಿಗೆ ಹಸಿಮೇವು ಒಣಮೇವು ಇದು ಕೊಟ್ಟರೆ ಸಾಕಲ್ಲ, ಹೆಚ್ಚು ಇದು ಬೇರೆ ಚುನ್ನಿ ಅಂತದನ್ನು ಹೆಚ್ಚು ಕೊಡಬೇಕಾಗ್ತದೆ? ಎರಡನ್ನು ಕೊಡಬೇಕು ಸರ್. ಕೊಡಬೇಕು? ಹಾ ಸರ್, ಅಂದಮೇಲೆ ಹಸುಗಳ ಹಾಲು ಕೊಡಕ್ಕಾಗುತ್ತೆ. ಇಷ್ಟೆಲ್ಲ ಖರ್ಚು ವೆಚ್ಚದೊಂದಿಗೆ ಹಾಲು ಕರೆಯುವಂತ ಕೆಲಸವನ್ನು ಮಾಡ್ತಾ ಇದ್ರಿ ಅಲ್ವಾ? ಈಗ ನಿಮ್ಮನ್ನು ರೈತರು ಯಾರಾದ್ರೂ ಭೇಟಿಯಾಗಬೇಕು, ಹೇಗೆ ಮಾಡ್ತಾರಪ್ಪ ಈ ಎರೆಹುಳು ಗೊಬ್ಬರ ಹೈನುಗಾರಿಕೆಯನ್ನು ಹೇಗೆ ಮಾಡ್ತಾರೆ? ಈಗ ಹರಿಯಾಣದಿಂದ ಆಕಳುಗಳನ್ನು ತಂದು ಸಾಕ್ತೀರಿ, ಹಾಲನ್ನ ಉತ್ಪಾದನೆ ಮಾಡ್ತೀರಿ ಅಂತ ಇದ್ದವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ 9006086666 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವು ಮಾಹಿತಿಯನ್ನ ಕೊಡ್ತೀರಿ, ನಿಮ್ಮ ಒಂದು ಫಾರ್ಮ್ಗೆ ಬಂದ್ರೆ ನೋಡ್ಲಿಕ್ಕೆ ಅವಕಾಶ ಆಗ್ತದೆ. ಹೀಗೆ ರೈತರು ನಿಮ್ಮನ್ನು ಸಂಪರ್ಕ ಮಾಡಬಹುದು, ನಿಮ್ಮ ಅನುಭವವನ್ನು ಹೇಳ್ತೀರಿ ಅವರಿಗೆ ಅಲ್ವಾ? ತುಂಬಾ ಒಳ್ಳೇದು. ಒಬ್ಬ ಯುವಕರಾಗಿದ್ದುಕೊಂಡು ಕೃಷಿ ಕ್ಷೇತ್ರದಲ್ಲಿ ನೀವು ಮಾಡಿದ ಅನುಭವವನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ಮುಖ್ಯವಾಗಿ ಎರೆಹುಳು ಗೊಬ್ಬರ ಹೈನುಗಾರಿಕೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಅನುಭವವನ್ನು ಬಹಳ ವಿವರವಾಗಿ ಹಂಚಿಕೊಂಡಿದ್ದೀರಿ. ರೈತ ಬಾಂಧವರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು, ನಮಸ್ಕಾರ. ಧನ್ಯವಾದ. ಈಗ ಮಡಿವಾಳಯ್ಯ ಹಿರೇಮಠ ಕೊರಳಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳೋಣ. ಎಂಥ ಕಳಕೊಟ್ಟ ಗುರು, ಎಂಥ ಕಳಕೊಟ್ಟ ಗುರು ಕಾಮದೇನಾ, ಎಂತ ಕಳಕೊಟ್ಟ ಗುರು ಕಾಮದೇನಾ, ಹಗಲು ಎರಳು ಹಾಲಗರಿಯುವ ದ್ವಂದ್ವ ಸವನ, ಹಗಲು ಎರಳು ಹಾಲಗರಿಯು ದ್ವಂದ್ವ ಸವನ, ಎಂತ ಕಳಕೊಟ್ಟ ಗುರು, ಎಂತ ಕಳಕೊಟ್ಟ ಗುರು ಕಾಮಧೇನಾ, ಕಾಮಧೇನಾ. ಬಹಳ ದಿನದ ಕಳಪ, ಬಹಳ ದಿನದ ಕಳಪ, ಹಳಿ ಮುದುಕಿ ಮಾಡುತ್ತ ಬಂದೇನಪ್ಪ ಕಜಾಕಿ, ಮಾಡುತ್ತ ಬಂದೇನಪ್ಪ ಕಜಾಕಿ, ಬಾಯೊಳು ನೋಡಿದರೆ ಒಂದು ಹಲ್ಲ ಇಲ್ಲ, ಬಾಯೊಳು ನೋಡಿದರೆ ಒಂದು ಹಲ್ಲ ಇಲ್ಲ, ಗುಡ್ಡದಷ್ಟು ಮೇವು ಇದಕ್ಕ ಸಾಲುವುದಿಲ್ಲ, ಗುಡ್ಡದಷ್ಟು ಮೇವು ಇದಕ್ಕ ಸಾಲುವುದಿಲ್ಲ, ಎಂತ ಕಳಕೊಟ್ಟ ಗುರು, ಎಂತ ಕಳಕೊಟ್ಟ ಗುರು ಕಾಮದೇನಾ, ಎಂತ ಕಳಕೊಟ್ಟ ಗುರು. ಬಾಯಳು ನೋಡಿದರೆ ಒಂದು ಹಲ್ಲು ಇಲ್ಲ, ಬಾಯಳು ನೋಡಿದರೆ ಒಂದು ಹಲ್ಲು ಇಲ್ಲ, ಗುಡ್ಡದಷ್ಟು ಮೇವು ಇದಕ್ಕ ಸಾಲೋದಿಲ್ಲ, ಗುಡ್ಡದಷ್ಟು ಮೇವು ಇದಕ್ಕ ಸಾಲೋದಿಲ್ಲ, ಅಷ್ಟು ತಿಂದು ಗಡಬಡಿಸ್ತದಾಗಲೆಲ್ಲ, ಅಷ್ಟು ತಿಂದು ಗಡಬಡಿಸ್ತದ ಹಗಲೆಲ್ಲ, ನೀರು ಕುಡಿಯುವ ರಾಟಿ ಇದಕ್ಕ ಮೊದಲೇ ಇಲ್ಲ, ನೀರು ಕುಡಿಯುವ ರಾಟಿ ಇದಕ್ಕ ಮೊದಲೇ ಇಲ್ಲ, ಎಂಥ ಆಕಳ ಎಂಥ ಆಕಳ ಕೊಟ್ಟ ಗುರು ಕಾಮದೇನ ಎಂಥ ಆಕಳ ಕೊಟ್ಟ ಗುರು ಆಕಳಿರುವ ಸ್ಥಳ ಶಿವಪುರದಲ್ಲಿ ಆಕಳಿರುವ ಸ್ಥಳ ಶಿವಪುರದಲ್ಲಿ ಆಕಳಿಗಿದ್ದಾವಪ್ಪ ಸಾವಿರ ಮೊಲಿ ಆಕಳಿಗಿದ್ದಾವಪ್ಪ ಸಾವಿರ ಮೊಲಿ ಆಕಳಿರುವ ಸ್ಥಳ ಶಿವಪುರದಲ್ಲಿ ಆಕಳಿರುವ ಸ್ಥಳ ಶಿವಪುರದಲ್ಲಿ ಮಹಂತನ ಹೆಸರ ಮ್ಯಾಲ ಬಿಟ್ಟಿನ ಕಪಲಿ ಮಹಂತನ ಹೆಸರ ಮ್ಯಾಲ ಬಿಟ್ಟಿನ ಕಪಲಿ ಬಿಟ್ಟಿನ ಕಪಲಿ ಎಂಥ ಆಕಳ ಎಂಥ ಆಕಳ ಕೊಟ್ಟ ಗುರು ಕಾಮದೇನ ಹಗಲು ಇರಳು ಹಾಲಗರಿಯುವುದೊಂದೇ ಸವನ ಒಂದೇ ಸವನ ಎಂಥ ಆಕಳ ಇದೇ ಕಲಾವಿದರಿಂದ ಆಲಿಸಿ ಇನ್ನೊಂದು ತತ್ವಪದ. ಶಿವ ಶಿವ ಶಿವ ಅನುವಲ್ಲೀನಿ ಗುರುವಿನ ಪಾದವ ಹಿಡಿವಲ್ಲಿ ಹೇಳಿದ ಮಾತೊಂದು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಗುಣದ ಬುದ್ಧಿ ಬಿಡುವಲ್ಲಿ ಶಿವ ಶಿವ ಶಿವ ಶಿವನುವಲ್ಲಿ ಶಿವ ಶಿವ ಶಿವ ಶಿವನುವಲ್ಲಿ ಗುರುವಿನ ಪಾದವ ಹಿಡಿವಲ್ಲಿ ಗುರುವಿನ ಪಾದವ ಹಿಡಿವಲ್ಲಿ ಹೇಳಿದ ಮಾತೊಂದು ಕೇಳುವಲ್ಲಿ ನೀ ಹೇಳಿದ ಮಾತೊಂದು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ತಂಗಿ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ರೊಕ್ಕವ ಗಳಿಸಿದಿ ಬೆಳ್ಳ ಬೆಳತನ ಮಾಡಿದಿ ಲೆಕ್ಕ ಕಳ್ಳ ಬಂದು ಕೊಳ್ಳಿ ತಗೊಂಡು ಕಳ್ಳ ಮನಿ ಹೊಕ್ಕ ನೀ ನರಳಾಡೋದು ಕಂಡು ಶಿವನಕ್ಕ ನೀ ನೆರಳಾಡದು ಕಂಡು ಶಿವನಕ್ಕ ಬೇಕ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ಬಂದ ಜಂಗಮ ಯೋಗಿಗೆ ಹಸ್ತು ಬಂದ ಜಂಗಮ ಯೋಗಿಗೆ ಪುಸ್ತಿಕಾಳಗ ಮಾಡಿದಿಕ್ಕಾಗಿ ಪುಸ್ತಿಕಾಳಗ ಮಾಡಿದಿಕ್ಕಾಗಿ ಮುಂದಿನ ಮನಿಗೋಗೆಂದು ಸಾರಿ ಮುಂದಿನ ಮನಿಗೋಗೆಂದು ಸಾರಿ ನಿನಗ ಪುಣ್ಯ ಹ್ಯಾಂಗ ದೊರೆದಿತ್ತು ಎಲೆ ಗೋಗಿ ನಿನಗ ಪುಣ್ಯ ಹ್ಯಾಂಗ ದೊರೆದಿತ್ತು ಎಲೆ ಗೋಗಿ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಬೆಳೆತನ ಮಾಡಿದಿ ಲೆಕ್ಕ ಗುರುಮಹಾಂತನ ಗುರುಮಹಾಂತನ ಪಾದವ ಗುರುಮಹಾಂತನ ಪಾದವ ಹಿಡಿಗಟ್ಟಿ ಹಿಡಿಗಟ್ಟಿ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಶಿವ ಶಿವ ಶಿವ ಶಿವ ಅನುವಲ್ಲಿ ನೀ ಗುರುವಿನ ಪಾದವ ಹಿಡಿವಲ್ಲಿ ನೀ ಗುರುವಿನ ಪಾದವ ಗುರುವಿನ ಪಾದವ ಹಿಡಿವಲ್ಲಿ ಇದುವರೆಗೆ ಮಡಿವಾಳಯ್ಯ ಹಿರೇಮಠ್ ಕೊರಳಿ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನ ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು. ಸಮೃದ್ಧಿ ತರುತ್ತೇವು ನಾವು ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಎಲ್ಲ ಕೈ ಜೋಡಿಸಿ ಹೆಗ್ಗೆಯ ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ ಹೆಗ್ಗೆಯ ಬೆವರ ಸುರಿಸಿ ಹೆಗ್ಗೆಯ ಬೆವರ ಸುರಿಸಿ ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು ಸಮೃದ್ಧಿ ತರುತ್ತೇವು ನಾವು ಸಮೃದ್ಧಿ ತರುತ್ತೇವು ನಾವು ಜೋಡಿಸಿ